ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಅಳಂದ ತಾಲೂಕಿನ ಕಿಣ್ಣಿ ಸುಲ್ತಾನದ ಸೋಯಾಬೀನ್ ರೈತರಾಗಿರ್ತಕ್ಕಂಥ ಗಣೇಶ್ ವಿದ್ಯಾಸಾಗರ ಮುನ್ನೋಳಿ ಅವರು. ಇವರು ಸೋಯಾಬೀನ್ ಕೃಷಿಯ ಮೂಲಕ ಸಾಕಷ್ಟು ಲಾಭವನ್ನ ಗಳಿಸಿ ಇದೀಗ ಸುಮಾರು 7 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯನ್ನ ಮಾಡ್ತಾ ಇದ್ದಾರೆ. ಎಣ್ಣೆಗಾಗಿ, ಚಾಕ್ಲೇಟ್ಗಾಗಿ, ಆಹಾರದ ಬಳಕೆಗಾಗಿ ಮತ್ತೆ ಪ್ರಾಣಿಗಳಿಗೆ ಆಹಾರ ಕೂಡ ಈ ಸೋಯಾಬೀನ್ ಆಗ್ತಾ ಇರುವುದರಿಂದ ತುಂಬಾ ಬೇಡಿಕೆ ಇರುವಂತಹ ಒಂದು ಬೆಳೆ. ಅಳಂದ ತಾಲೂಕಿನ ಕಿಣ್ಣಿ ಸುಲ್ತಾನದಲ್ಲಿ ಸುಮಾರು 7 ಎಕರೆ ಪ್ರದೇಶದಲ್ಲಿ ಈ ಒಂದು ಸೋಯಾಬೀನ್ ಬೆಳೆಯನ್ನ ಬೆಳೆದು ತುಂಬಾ ಯಶಸ್ವಿ ರೈತನಾಗಿದ್ದಾರೆ ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿ ಅವರು. ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಡನಿದ್ದಾರೆ. ನಮಸ್ಕಾರ ಮುನ್ನೋಳಿ ಅವರೇ. ನಮಸ್ಕಾರ ಸರ್. ಮುನ್ನೋಳಿ ಅವರೇ, ಎಲ್ಲರೂ ಈ ಭಾಗದಲ್ಲಿ ತೊಗರಿ, ಉದ್ದು, ಹೆಸರು, ಇಂಥದ್ದು, ಕಬ್ಬು ಇಂಥದ್ದೆಲ್ಲ ಮಾಡ್ತಾರೆ. ಆದ್ರೆ ನೀವು ಒಮ್ಮಿಂದೊಮ್ಮೆಲೆ ಈ ಒಂದು 7 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಮಾಡುವ ಉದ್ದೇಶ ಏನು? ಯಾಕಾಗಿ ಆ ಬೆಳೆಯನ್ನೇ ನೀವು ಬೆಳಿಲಿಕ್ಕೆ ಪ್ರಾರಂಭ ಮಾಡಿ? ಯಾಕಂದ್ ಸರ್, ಎಲ್ಲಾ ಬೆಳೆ ಒಂದೇ ಟೈಪ್ ಮಾಡಿದ್ರೆ ರೇಟ್ ಸಿಗೋದಿಲ್ಲ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರುತ್ತೆ. ನಾವು ಆದ್ರೆ ಏನಾದರೂ ಡಿಫರೆಂಟ್ ಮಾಡ್ಬೇಕಂತ ಆ ಬೆಳೆ ಬೆಳ್ಕೋಬೇಕಂತ ನಾವು ಆಯ್ಕೆ ಮಾಡಿದ್ವು. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದೆವು. ಬಂದ್ಮೇಲೆ ಪಕ್ಕದ ರಾಷ್ಟ್ರಕ್ಕೆ ನಮಗೆ ಸ್ಟಡಿ ಟೂರ್ ಅಂತ ಕರ್ಕೊಂಡು ಹೋಗಿದ್ರು ರೈತರಿಗೆ. ನಾವು ಇದು ಮಹಾರಾಷ್ಟ್ರ ಲಾತೂರ್ಗೆ ಕರ್ಕೊಂಡು ಹೋಗಿದ್ರು ಸರ್. ಆಮೇಲೆ ಇದಕ್ಕೆ ರಾಯಪುರ್ ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ರು ಸರ್. ಮತ್ತ ಇನ್ನ 2-3 ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ರು. ಯೂನಿವರ್ಸಿಟಿಗಳಿಗೆ ನಿಮ್ಮನ್ನೆಲ್ಲ ರೈತರನ್ನ ಕರ್ಕೊಂಡು ಎಷ್ಟು ರೈತರು ಹೋಗಿದ್ದೀರಿ? ನಾವು 65 ಜನರ ರೈತರು, ತಂಡ ಕರ್ಕೊಂಡು ಹೋಗಿದ್ರು ಸರ್. ಅಧ್ಯಯನ ಪ್ರವಾಸ ತಂದು ಕರ್ಕೊಂಡು ಹೋಗಿದ್ದಾರೆ ರೈತರು. ಮತ್ತ ಇಲ್ಲಿ ಕೋಲಾಪುರಕ್ಕೆ ಹೋಗಿದ್ದೆವು ಸರ್. ಕೋಲಾಪುರಲ್ಲಿ ಯಾವುದು ಮಠ ಐತೆ ಸರ್, ಕನ್ನೇರಿ ಮಠ ಕರ್ಕೊಂಡು ಹೋಗಿದ್ದೆವು. ಆ ಮಠದಲ್ಲಿ ವೈದ್ಯ ಅಲ್ಲೆಲ್ಲ ತೋರಿಸ್ಕೊಂಡು ಎಲ್ಲ ಪಶು ಸಂಗಮಣೆ. ಕನ್ನೇರಿ ಸ್ವಾಮಿಗಳು ಭಾರಿ ಕೃಷಿಯನ್ನ ಈ ರೀತಿ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಇಂಡಿಯನ್ ಆಕಳು ಎಲ್ಲ ಸಲುಹಿದಾರೆ ಸರ್. ದೇಸಿ ಆಕಳು ಬಿಟ್ಟು ಬೇರೆ ಸಲು ಇಲ್ಲ, ಎಲ್ಲಾ ತಳಿಗಳು ಸಾಕಿದ್ದಾರೆ. ಈಗ ನೀವು ಅಲ್ಲಿ ಹೋಗಿ ನೋಡಿ ಬಂದ ಮೇಲೆ ಸೋಯಾಬೀನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಸರ್? ಮತ್ತೆ ಅಲ್ಲಿ ಏನೆಲ್ಲ ಅನುಭವ ಸಿಕ್ತು? ಅಲ್ಲಿ ಎಲ್ಲ ತುಂಬಾ ವ್ಯಾಪಕವಾಗಿ ಅದನ್ನು ಬೆಳೆದಿದ್ದಾರೆ. ಹಾ ಸರ್, ವ್ಯಾಪಕದಲ್ಲಿ ಫುಲ್ ಸೋಯಾಬೀನ್ ಐತೆ ಸರ್ ಬೆಳೆಯೋದು. ಅವ್ರು ವ್ಯಾಪಕದಾಗ ಹಿಂಗ್ ಬೆಳಿಬೇಕು, ಈ ಟೈಪ್ ಮಾಡ್ಬೇಕು, ಜೂನ್ ಬೆಳಿಬೇಕು, ಈ ಪ್ರಮಾಣ ಬೀಜ ಈ ಟೈಮ್ ಬಿತ್ತಬೇಕು, ಈ ಟೈಮ್ ಬಿತ್ತ ಮೇಲೆ ಇಳುವರಿ ಬರುತ್ತೆ ತಂದೆ ಅವರು ಎಲ್ಲ ಅಧ್ಯಯನದಲ್ಲಿ ಹೇಳ್ಕೊಟ್ರು ಸರ್. ಬಂದ ಮೇಲೆ ನೀವು ಅದನ್ನೇ ಮಾಡ್ಲಿಕ್ಕೆ ಪ್ರಾರಂಭ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? 8 ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಸರ್. 8 ವರ್ಷದಿಂದ. ಒಟ್ಟು ಕೃಷಿಯಲ್ಲಿ ಎಷ್ಟು ವರ್ಷದಿಂದ ನಿಮ್ಗೆ ಅನುಭವ ಇದೆ ಸರ್? 10 ವರ್ಷದಿಂದ ಅನುಭವ ಇತ್ತು. 10 ವರ್ಷದಿಂದ ಕೃಷಿ ಅನುಭವ, 8 ವರ್ಷದಿಂದ ಸೋಯಾಬೀನ್. ಇದು 8 ವರ್ಷದಿಂದಲೂ ಸೋಯಾಬೀನ್ ಕೃಷಿಯನ್ನು ಮಾಡ್ತಾನೆ ಬಂದಿದ್ದೀರಾ? ಹೇಗೆ ಸರ್? 8 ವರ್ಷದಿಂದ ಮಾಡ್ತಾ ಬಂದಿದೆ ಸರ್. ಜರ ಹೇಳಿ ಅದರದ್ದು ಹೇಗೆ, ಅದು ಸೋಯಾಬೀನ್ ಆ ಬೀಜ ಎಲ್ಲಿಂದ ಸಿಗ್ತದೆ, ಮತ್ತೆ ಹೇಗೆ ಅದರ ಬೆಳೆ, ಹವಾಗುಣ ಹೇಗಿರ್ಬೇಕು ಸರ್? ಕ್ಲೈಮೇಟ್ ಹಂಗೇನಿಲ್ಲ, ನಮ್ ಕ್ಲೈಮೇಟ್ ಸೂಟ್ ಆಗುತ್ತೆ. ಬಿಸಿಲಾದರೂ ನಡೀತೆ ಮತ್ತು ಕೋಲ್ಡ್ ಆದರೂ ನಡೀತೆ. ಅಲ್ಲ, ಕೆಲವೊಂದು ಏನಿರುತ್ತೆ ಭಾಳಷ್ಟವರೇ, ತುಂಬಾ ನೀರು ತಿಂತದೆ ನಮ್ಮ ಬೆಳೆಗಳು, ಅಥವಾ ತುಂಬಾ ಗೊಬ್ಬರ ಹಾಕಬೇಕು, ಖರ್ಚು ಬಹಳ ಇರ್ತದೆ ಅಂತ ಎಲ್ಲ ಇರ್ತದೆ. ಇದು ಹಾಗೇನಿಲ್ಲ. ಇದು ಏನ್ ಸರ್, ಅಷ್ಟು ಖರ್ಚು ಮಾಡಪ್ಲೇ ಇಲ್ಲ. ನಾರ್ಮಲಿ ನಾವು ಹೆಂಗ್ ಬಿತ್ತು ಬಿಟ್ಟಿವ್, ಸ್ವಲ್ಪ ಗೊಬ್ಬರ ಕೊಟ್ರೆ ಸಾಕು ಸರ್. ನಾವು ಬೀಜ ಎಲ್ಲಿ ಸಿಗ್ತದೆ? ಬೀಜ ಸರ್ ಒಂದ್ಸರಿ ಕೆವಿಕೆದವರು ತರಿಸ್ಕೊಟ್ಟಿದ್ರು, DS-21 ತಂದು, ಅದು ಬೀಜ ಬಿತ್ತಿದ್ದೆವು, ಅದು ಚೆನ್ನಾಗಿ ಇಳುವರಿ ಬಂದೈತಿ. ಆದ್ಮೇಲೆ ನಮ್ದು ಆಳಂದದಲ್ಲಿ ತಗೊಂಡಿದ್ದೇವೆ, ದುಕಾನಲ್ಲಿ ಸಿಗುತ್ತೆ. ಆಳಂದಲ್ಲಿ ಈಗ ಸೋಯಾಬೀನ್ ಹೆಚ್ಚಾಗಿದೆ ಸರ್. ಆಳಂದ 80% ಆಳಂದಲ್ಲಿ ಸೋಯಾ ಬಿತ್ತುತ್ತೆ ಜನ ನಮ್ಮ ಭಾಗದಲ್ಲಿ. ಆಳಂದನ್ನು ಕೂಡ ಹಾಗೆ ಇಂತಹ ಹೊಸ ಹೊಸ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚೆಚ್ಚು ಬೆಳೆಸುವಂತ ಒಂದು ತಾಲೂಕು ಸರ್. ಆಳಂದೆಲ್ಲ ಬೀಜಗಳು ಸಿಗ್ತವೆ, ಆಳಂದಲ್ಲಿ ಸಿಗ್ತದೆ. ಪಕ್ಕದ ಮಹಾರಾಷ್ಟ್ರ ಐತೆ, ಅಲ್ಲಿ ಹೋಗಿ ನಾವು ಬೀಜ ತಗೋತೇವೆ. ಬೀಜಕ್ಕೆ ಎಷ್ಟು ಕೊಡಬೇಕು ಬೀಜಕ್ಕೆ ಸರ್? ಹೆಂಗ್ ಅದು ಮಾರ್ಕೆಟ್ ರೇಟ್ ಮೇಲೆ ಅವಲಂಬನೆ ಇದೆ. ಫಸ್ಟ್ 1700 ಹಿಡಿದು ಬೀಜ ಸ್ಟಾರ್ಟ್ ಮಾಡಿದೆ ನಾವು. 1700 ಕಡೆ ಹಿಡಿದು ಇಲ್ಲಿ 4000 ಕಿಲೋಗೆ 1700 ಸರ್, 30 ಕಿಲೋಗೆ. 30 ಕಿಲೋದಿಂದ ಈಗ 4000 ತನಕ ರೇಟ್ ಬಂದೈತೆ. ಹಾಳಾಗ ರೇಟ್ ಕಡಿಮೆ ಇತ್ತು, ಬೀಜದ ರೇಟ್ ಕಮ್ಮಿ ಇತ್ತು, ಈಗ ರೇಟ್ ಜಂಪ್ ಆಗಿತ್ತು ಸರ್. ಈಗ 7000 ಐತೆ, ಈಗ 4000 ರೂಪಾಯಿ. ರೈತ ಕೇಂದ್ರಗಳಲ್ಲಿ ಬೀಜ ಕೊಡೋದಿಲ್ಲ ಸರ್? ಅಲ್ಲೂ ತಗೋತೇವೆ ಸರ್, ರೈತ ಸೋಯಾಬೀನ್ ಬೀಜ ಸಿಗುತ್ತೆ ಸರ್. ಎಲ್ಲ ಅದು ಪೂರೈಕೆ ಇದೆ ಸರ್ಕಾರ ಐತೆ ಪೂರೈಕೆ. ಅಷ್ಟು ಕೊಡೋದಕ್ಕೆ ಆಗದಿದ್ರೆ ನೀವು ಹೊರಗಡೆ ತಗೋತೇವೆ ಸರ್. ಹಾಗೆ ನೀವು ತಗೊಂಡು ಬೀಜ ಹಾಕ್ಲಿಕ್ಕೆ ಹೇಗೆ ಮಾಡ್ತೀರಿ? ಅದನ್ನ ಬೆಳೆಯುವ ವಿಧಾನ ಹೇಗೆ ಹೆಂಗಂದ್ರೆ ಸರ್, ಫಸ್ಟ್ ಬೀಜ ಉಪಚಾರ ಮಾಡ್ತೇವೆ ಸರ್. ಎಲ್ಲ ರೈಜೋಬೇಮ್

ಬಂದಾಗ ಏನ್ ಮಾಡ್ತೀರಿ ಅದಕ್ಕೆ? ಸಿಂಪಡಿಕೆ ಮಾಡ್ತೀವಿ, ಸಿಂಪಡಣೆ ಮಾಡ್ತೀವಿ. ಸ್ವಲ್ಪ ಕಿವಿಕೆಗೆ ನಾವು ವಾಟ್ಸ್ಆಪ್ ಹಾಕ್ತೇವೆ, ಹೇಳದ ಮಾಹಿತಿ ಹೀಗೀಗೆ ಮಾಡ್ತೀವಿ, ಫೋಟೋ ಹಾಕ್ತೇವೆ ವಾಟ್ಸ್ಆಪ್ ನಲ್ಲಿ ಹಾಕೊಟ್ಟು ನಾವು ಅಂಗಡಿಗೆ ಹೋಗಿ. ಈಗ ರಾಸಾಯನಿಕ ಗೊಬ್ಬರವನ್ನು ಬಳಸಿ ತಾವು ಮಾಡೋದನ್ನ ಕೇಳಿ ಹೇಳಿದ್ರಿ ನೀವು, ಇದನ್ನು ಸಾವಯವ ಗೊಬ್ಬರದಲ್ಲಿ ಮಾಡ್ಲಿಕ್ಕೆ ಆಗಲ್ವಾ? ಆಗತ್ತೆ ಸರ್, ನಿಧಾನವಾಗಿ ಮಾಡ್ತಾ ಇದ್ದೀರ ಸರ್? ನಿಧಾನವಾಗಿ ಸಾಯೋಗ ನಾವು ಮಾಡಿಲ್ಲ, ನಿಧಾನವಾಗಿ ಮಾಡ್ಬೇಕಂತ ಪ್ರೋಗ್ರಾಮ್ ಐತೆ, ಅದನ್ನ ನೋಡ್ಬೇಕು ಸರ್. ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರಗಳಿಗಿಂತಲೂ ಒಳ್ಳೇದು ಸಾಯೋಗ ಐತೆ ಸರ್, ಅಂದ್ರೆ ಇಳುವರಿ ಬಹಳ ಕಡಿಮೆ ಬರುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ಒಳ್ಳೇದೈತೆ ಅಂದ್ರೆ, ಯಾಕಂದ್ರೆ ಇದು ಬಹಳ ಮುಖ್ಯ ನೋಡಿ ಗಣೇಶ್ ಅವರೇ, ಏನಂದ್ರೆ ಎಣ್ಣೆಯಾಗಿ ಬಳಸ್ತಾರೆ, ಮತ್ತೆ ಆಹಾರ ಪದಾರ್ಥವಾಗಿ ತಗೊಳ್ತಾರೆ, ಚಾಕ್ಲೇಟ್ ಆಗ್ತದೆ, ಮತ್ತೆ ಪಶುಗಳಿಗೆ ಆಹಾರ. ಈ ರಾಸಾಯನಿಕ ಗೊಬ್ಬರಗಳನ್ನ ಅಥವಾ ಸಿಂಪಡಿಕೆಯನ್ನ ಮಾಡಿದ್ರೆ ಅದು ಸ್ವಲ್ಪ ಅದರ ಗುಣಮಟ್ಟನು ಕೂಡ ಕುಗ್ತದಲ್ಲ. ಈಗ ಸಾವಯವ ಗೊಬ್ಬರದಲ್ಲಿ ಮಾಡಿದ್ರೆ ರೇಟನ್ನು ಹೆಚ್ಚು ಸಿಗ್ತದೆ. ರೇಟ್ ಎಲ್ಲ ಸರ್, ಮಾರ್ಕೆಟಿಂಗ್ ಇಲ್ಲ ಅದಕ್ಕೆ, ಬಹಳ ಮಾರ್ಕೆಟಿಂಗ್ ಪ್ರಾಬ್ಲಮ್. ಅಲ್ಲ, ನೀವು ಅದನ್ನ ಸ್ವಲ್ಪ ರೈತರೆಲ್ಲ ಒಟ್ಟು ಸೇರಿ ಇದು ಸಾವಯವದಿಂದ ತಯಾರಿಸಿದ ಒಂದು ಬೆಳೆದಂತಹ ಒಂದು ಸೋಯಾಬೀನ್ ಅಂತ ಹೇಳಿದ್ರೆ ಹೆಚ್ಚು ರೇಟ್ ಸಿಗಲ್ವ? ಸಿಗಲ್ಲ. ಈಗ ಮಾರುಕಟ್ಟೆಯಲ್ಲಿ ಇದೆ ಅಲ್ಲ, ಈಗ ಮಾಲ್ಗಳಲ್ಲೆಲ್ಲ ತುಂಬಾ ಬೇಡಿಕೆ ಏನು ಅಂತ ಹೇಳಿದ್ರೆ ಸೋಯಾಬೀನ್ ನ ಒಂದು ವಿಭಾಗನೇ ಬೇರೆ ಇರ್ತದೆ, ಅದರಲ್ಲಿ ಸಾವಯವದ್ದೇ ಬೇರೆ ಇರ್ತದೆ. ಇರುತ್ತೆ ಸರ್, ಈಗ ನಮ್ ಕೆಲವೊಬ್ರು ರೈತರು ಮಾಡಿದ್ದಾರೆ, ರೇಟ್ ಅಷ್ಟು ಸಿಗ್ತಾ ಇಲ್ಲ. ಒಂದ್ ಸಾವಿರ ಎರಡ್ ಸಾವಿರ ಡಿಫ್ರೆನ್ಸ್ ಇದ್ರೆ ಏನು ಉಪಯೋಗ ಇಲ್ಲ, ಯಾಕಂದ್ರೆ ಇಳುವರಿಲ್ಲೇ ಬಹಳ ಕುಂಟಿತ್ತೆ. ಈ ಸಾವಯವದಲ್ಲಿ ಮಾಡೋದು ತುಂಬಾ ಖರ್ಚುನು ಕೂಡ ಇದೆ ಅಲ್ಲ, ಸಾಕು ಹಟ್ಟಿ ಗೊಬ್ಬರ ಗೊಬ್ಬರ ಅದು ಖರ್ಚೈತೆ. ಏಳು ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರಲ್ಲ, ನಿಮ್ಗೊಂದು ತೃಪ್ತಿ ಇದೆ? ಇಂತ ಒಂದು ಸೋಯಾಬೀನ್ ಕೃಷಿಕನ ಆದ್ದರಿಂದ ನಮ್ಗೆ ಬಹಳ ಒಳ್ಳೇದಿದೆ ಅಂತ? ಹಾ ಸರ್, ತೃಪ್ತಿ ಐತೆ, ಯಾಕಂದ್ರೆ ನಮ್ಗೆ ರೇಟು ಚೆನ್ನಾಗೈತೆ. ರೇಟ್ ಡೌನ್ ಆದ್ರೂ ಹಂಗೆ ನಮ್ಗೆ ಲಾಸ್ ಆಗಲ್ಲ, ಯಾಕಂದ್ರೆ ಇಳುವರಿ ಹೆಚ್ಚೈತೆ, ಅದ್ರದಿಂದ ತೃಪ್ತಿ ಐತೆ. ಎಷ್ಟು ಮಳೆ ಕಡಿಮೆ ಆದ್ರೂ ಎಷ್ಟು ಬೆಳಿತಂಬ ಗ್ಯಾರಂಟಿ ಐತೆ. ಓಹೋ, ಬೇರೆದು ಬೆಳೆಯಲ್ಲ, ಮಳೆ ಕಡಿಮೆ ಇತ್ತು ಎಲ್ಲ ಉದ್ದೇಶರು ಫೇಲ್ ಆಗುತ್ತೆ. ಮಳೆ ಕಡಿಮೆ ಆದ್ರೆ ಕೆಲವೊಂದು ಬೆಳೆಗಳು ಹಾನಿಯಾಗಿ ಹೋಗ್ತಾವೆ. ಇದೇನ್ ಆಗಲ್ಲ, ಎಷ್ಟಾದ್ರೆ ಎಷ್ಟಾಗುತ್ತೆ, ಪೂರಾ ಫುಲ್ ಆದ್ರೂ ಜೀರೋ ಆದ್ರೂ ಎಷ್ಟಾದ್ರೆ ಎಷ್ಟು ಬೆಳಿತೈತೆ, ಅಷ್ಟೇನ್ ಹಾನಿ ಆಗಲ್ಲ ಮಳೆ. ಅದಕ್ಕಾಗಿ ಹೆಚ್ಚಿನ ರೈತರೀಗ ಈ ಸೋಯಾಬೀನ್ ಬೆಳೆಗೆ ಆಕರ್ಷಿತರಾಗುತ್ತಾರೆ. ಅದ್ರ ಮೇಲೆ ಇಳುವರಿ ಹೆಚ್ಚೈತೆ, ಇಷ್ಟು ಇಳುವರಿ ಬರ್ತಾ ಇಲ್ಲ. ಅಳಂದ ಸುತ್ತಮುತ್ತ ಬಾರಿ ಹೆಚ್ಚಾಗಿ ಇದನ್ನೇ ಬೆಳೆಸ್ತಾರೆ ಈಗ? ಎಲ್ಲಾರು ಹೆಚ್ಚಾಗಿ ನಮ್ ಸೈಡ್, ನಮ್ದು ಆಳಂದು, ಮತ್ತ ಇದು ಕಿಣ್ಣಿ ಸುಲ್ತಾನ, ರುದ್ರವಾಡಿ, ಹೊದಲೂರು, ಇವೆಲ್ಲ, ಮತ್ತ ಖಜೂರಿ, ನಮ್ ಏನೈತೆ ಅಲ್ಲ ಈ ಸರ್ಕಲ್ ಪೂರ, ತೆಲೆಕುಣಿ, ಚಿತಿಲಿ, ಇವು ಎಲ್ಲ ಗ್ರಾಮ ಎಲ್ಲ ಇದೆ, ತಡಕಲು ಎಲ್ಲ ಬೆಳೀತಾ ಇದಾರೆ ಇಲ್ಲಿ. ಇದೇ ಬೆಳೀತಾ ಇದೆ ಸೋಯಾಬೀನ್ ಬೆಳೆ. ಈಗ ಹೆಚ್ಚು ಜನ ರೈತರು ಬೆಳೆದಾಗ ಸ್ಥಳೀಯ ಮಾರುಕಟ್ಟೆ ಯಾಕೆ ಸಿಗುದಿಲ್ಲ? ನೀವು ಲಾತೂರು ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗ್ಬೇಕಾಗಿ ಬಂದಿದೆ. ಸ್ಥಳೀಯ ಮಾರ್ಕೆಟ್ ಸರ್, ಅಲ್ಲೆಲ್ಲ ಮಿಲ್ಸ್ ಗಳು ಹೆಚ್ಚೈತೆ, ಮತ್ತು ಹೊರಗೆ ಹೋಗುತ್ತೆ ಮಾಲು, ದೊಡ್ಡ ದೊಡ್ಡ ಖರೀದಾರ ಬರ್ತಾರೆ. ಇದಕ್ಕೆ ಸೋಯಾಬೀನ್ ಕಿಲ್ ಈ ಸ್ಥಳೀಯ ಮಾರ್ಕೆಟ್ ಅಲ್ಲಿ ಇಲ್ಲ ಸರ್, ಅದು ಪ್ರಾಬ್ಲಮ್. ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಮತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಇರುವ ಕಾರಣ ಅವರು ಹೆಚ್ಚು ಬಳಸುದು, ಹೆಚ್ಚು ಬಳಸೋದು, ವಿದೇಶಕ್ಕೆ ಕಳಿಸುವುದೆಲ್ಲ ಮಾಡ್ಲಿಕ್ಕೆ ಬೇಕಾಗಿ ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆ. ಒಳ್ಳೆ ಮಾರ್ಕೆಟ್ ಐತೆ, ಇಲ್ಲಿ ಮಾರ್ಕೆಟಿಂಗ್ ಅಷ್ಟಿಲ್ಲ. ಆದ್ರೆ ಒಂದು ಗಣೇಶ್ ವಿದ್ಯಾಸಾಗರ್ ಮನೋಳಿ ಅವರೇ, ಇಲ್ಲಿ ಮಾರುಕಟ್ಟೆ ಸ್ಥಳೀಯವಾಗಿ ಸಿಕ್ಕಿದ್ರೆ ನಿಮ್ಗೆ ಸ್ವಲ್ಪ ಖರ್ಚು ಕಡಿಮೆ ಅಲ್ಲ, ಇಲ್ಲಾಂದ್ರೆ ಸಾಗಣೆ ಮಾಡಬೇಕು, ಅಲ್ಲಿಗೆ ತಗೊಂಡು ಹೋಗ್ಬೇಕು, ಎಲ್ಲ ಖರ್ಚು ಹೆಚ್ಚಲ್ಲ ಆಗುತ್ತೆ ಸರ್? ಖರ್ಚು ಏನ್ ಮಾಡಕ್ಕಾಗಲ್ಲ ಸ್ಥಳೀಯಲ್ಲಿ ಬಹಳ, ಯಾಕಂದ್ರೆ ನಮ್ಗೆ ಹೆಂಗ್ ಅದಷ್ಟು ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಿಲ್ಲ. ಗುಲ್ಬರ್ಗ ಅದು ಅಷ್ಟೇ ಐತೆ, ಯಾಕಂದ್ರೆ ನಾವು ಬಾರ್ಡರ್ ಮೇಲೆ ಇದ್ದೇವಲ್ಲ ಸರ್, ಬೋರ್ಡರ್ ಆದ ಕಾರಣ ನಿಮ್ಗೆ ಅಷ್ಟು ಖರ್ಚು ವೆಚ್ಚ ಬರುವುದಿಲ್ಲ. ಲಾರಿಯಲ್ಲಿ ಸಾಗಿಸೋದು ಸಾಧಾರಣ ಖರ್ಚು, ಇಲ್ಲಿ ಗುಲ್ಬರ್ಗ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ, ಒಂದ್ ಐದ್ ಹತ್ತು ರೂಪಾಯಿ ಡಿಫರೆನ್ಸ್ ಅಷ್ಟೇ. ಈಗ ಒಂದು ಎಕರೆ ಸೋಯಾಬೀನ್ ನಲ್ಲಿ ಒಬ್ಬ ರೈತ ಖರ್ಚು ಕಳೆದು ಎಷ್ಟು ಲಾಭವನ್ನ ಪಡಿಬಹುದು? ಒಂದ್ ಎಕರೆ ಅಲ್ಲಿ ಸರ್, ಒಂದ್ ಪಾಕೆಟ್ ಗೆ ಒಂದೂವರೆ ಎಕರೆ ಬರುತ್ತೆ, ಇಪ್ಪತ್ ಪಾಕೆಟ್ ಒಂಬತ್ ಕ್ವಿಂಟಲ್ ಎವರೇಜ್ ಬರುತ್ತೆ. ಒಂದ್ 15,000 ರೂಪಾಯಿ ಎಲ್ಲ ಕವರ್ ಆಗುತ್ತೆ ಸರ್. ಒಂದ್ 15,000 ರೂಪಾಯಿ ಎಲ್ಲ ಕವರ್ ಆಗುತ್ತೆ, ಎಲ್ಲ ಆಗುತ್ತೆ. 15,000 ರೂಪಾಯಿ ಬೇಕು ಸರ್ ಒಂದ್ ಬ್ಯಾಗಿಗೆ. ಅಂದ್ರೆ ಸೋಯಾಬೀನ್ ಬೆಳೆಯುದು ಒಳ್ಳೇದಂತ ಹೇಳ್ತೀರಾ? ಹಾ, ಒಳ್ಳೇದು ಸರ್. 15,000 ಈಗ ಮಾರ್ಕೆಟಿನ ಈ ರೇಟಿನ ಲೆಕ್ಕ ನೋಡಿದ್ರೆ 60,000-70,000 ರೂಪಾಯಿ ಬರುತ್ತೆ ಸರ್. ಒಂದು 9 ಕ್ವಿಂಟಲ್ ಅಂದ್ರೆ 45,000 ರೂಪಾಯಿ ಏನ್ರ ಬರುತ್ತೆ, 50,000 ರೂಪಾಯಿ ಬರುತ್ತೆ ಮಿನಿಮಮ್. 15,000 ರೂಪಾಯಿ ಖರ್ಚು, 15,000 ರೂಪಾಯಿ ಖರ್ಚು, 35,000 ರೂಪಾಯಿ ಲಾಭ, 35,000 ರೂಪಾಯಿ ಲಾಭ ಆಗುತ್ತೆ. ಬಹಳ ಒಳ್ಳೇದು. ಅಂದ್ರೆ ಒಂದು 75% ನಿಮ್ಗೆ ಲಾಭನೇ ಬರ್ತದೆ. ಲಾಭನೇ ಬರುತ್ತದೆ ಅಂದ್ರೆ ಪ್ರಾಮಾಣಿಕವಾಗಿ ಅದನ್ನ ಬೆಳೆಯನ್ನು ಬೆಳೆದ್ರೆ, ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸೋಯಾಬೀನ್ ಬೆಳೆಯಿಂದ ತುಂಬಾ ಲಾಭನೇ ಐತೆ. ಆ ನಂತರ ನಾವು ಆಲ್ಟರೇಷನ್ ಮುಂದೆ 4 ತಿಂಗಳ ಬೆಳೆ ಬೇರೆ ಬೆಳೆ ಬೆಳ್ಕೋಬಹುದು. ಹೌದು ಹೌದು. ಮತ್ತೆ ಬೇರೆ ಬೆಳೆ ಬೆಳ್ಕೊಂಡ್ರೆ ಈಗ 4 ತಿಂಗಳು ಮಾತ್ರ, ಮತ್ತೆ 8 ತಿಂಗಳು ಬೇರೆ ಬೆಳೆಯನ್ನು ಬೆಳಿಲಿಕ್ಕೆ ಅವಕಾಶ ಇದೆ. ಅವಕಾಶ ಐತೆ. ಈಗ ಒಮ್ಮೆ ಬೆಳೆ ಬೆಳೆದಾದ್ಮೇಲೆ ಎಲ್ಲ ಸಾಫ್ ಮಾಡಿದ ಮೇಲೆ ಮುಂದೆ ಅದರಲ್ಲಿ ಸೋಯಾಬೀನ್ನೇ ಮಾಡಬೇಕಾ ಅಲ್ಲ ಬೇರೆ ಏನಾದ್ರೂ? ಬೇರೆ ಕಲ್ಡ್ರಿ ಮಾಡ್ಬೇಕು ಸರ್, ಕಲ್ಡಿ ಬಿತ್ತಬಹುದು, ಜೋಳ ಬಿತ್ತಬಹುದು. ಇದು ಯಾವ ಅವಧಿಯಲ್ಲಿ ವರೆಗೆ ಬೆಳಿಬೇಕು? ಇದು ಒಳ್ಳೆಯ ಒಂದು ಕಾಲಮಾನ ಅಂದ್ರೆ ಯಾವ ಕಾಲಮಾನ ಅಂದ್ರೆ ಸರ್? ಕರೆಕ್ಟ್ ಹವಾಮಾನ ಜೂನ್, ಸಫಿಸಿಯಂಟ್. ಜೂನ್ ನಂತರ ಆದ್ಮೇಲೆ ಬೇಸಿಗೆಯಲ್ಲಿ ಆ ಟೈಮ್ನಲ್ಲಿ ಬೆಳಿಬೇಕು, ಅಷ್ಟು ಇಳುವರಿ ಬರುತ್ತೆ. ಜೂನ್ಗೆ ಮಾಡಿದ್ರೆ ಬಹಳ ಒಳ್ಳೇದು ನಿಮ್ಮ ಅನುಭವ ಬಹಳ ಒಳ್ಳೇದು ಇದು. ಯಾಕಂದ್ರೆ ಜೂನ್ 8ಕ್ಕೆ ನೀವು ಬೀಜವನ್ನು ಹಾಕಿದ್ರೆ ಮುಂದಿನ 4 ತಿಂಗಳಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಗೆ ಹಾಕುವಾಗ ನಿಮ್ಮ ಬೆಳೆ ಬಂದ್ಬಿಡ್ತದೆ, ಮಾರಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಆಗ್ತದೆ. ಮತ್ತೆ ಎರಡನೇ ಬೆಳೆ ಮಾತ್ರ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಸ್ವಲ್ಪ ಅಲ್ವಾ, ಎರಡನೇ ಬೆಳೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು. ಅದ್ರ ಮಧ್ಯೆ ಬೇರೆ ಏನಾದ್ರು ಬೆಳೆ ಬೆಳಿಬಹುದು ಅಂತ? ಬೇರೆ ಬೆಳೆ ನೀವು ಏನ್ ಬೆಳಿತೀರಿ? ಕಟಾವ್ ಆದ್ಮೇಲೆ ಸರ್ ಜೋಳ ಹಾಕಿದೇವ್ ಸರ್, ಜೋಳ ಬೆಳಿತೇವಿ ಮತ್ತು ಕಡ್ಡೆ ಬೆಳಿತೇವೆ. ನೀವು ಅದೇ ಬೇರೆ ಬೇರೆ ಬೆಳೆಯನ್ನು ಬೆಳಿತಾ ಇದ್ರಿಂತ ಬೇರೆ ಯಾವ ಬೆಳೆ ಹೆಚ್ಚಾಗಿ ನೀವು ಮಾಡೋದು? ತೊಗರಿ ಮಾಡ್ತೀವಿ, ತೊಗರಿ ಹೆಚ್ಚಾಗಿ ಬೆಳಿತೇವೆ ಸರ್. ತೊಗರಿ ಬೆಳಿತೀವಿ, ಉದ್ದು, ಹೆಸರು, ಕಡ್ಡೆ ಎಲ್ಲ, ಎಳ್ಳು ಇದೆಲ್ಲ ಮಾಡ್ತೀವಿ, ಎಲ್ಲ ಬೆಳಿತೇವೆ. ಅಂದ್ರೆ ನೀವು ಮಿಶ್ರ ಬೆಳೆಯನ್ನು ಮಾಡ್ತೀವಿ ಅಲ್ವಾ? ಸಮಗ್ರ ಕೃಷಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ಬೆಳೆಗಳನ್ನೆಲ್ಲ ಮಾಡುವಾಗ ನಿಮ್ಗೆ ಹೇಗಿದೆ ಆದಾಯ ಮತ್ತೆ ಅದರ ಖರ್ಚು ವೆಚ್ಚ ಎಲ್ಲ ಹೇಗಿದೆ? ಹಿಂಗೆ ಸರ್, ಖರ್ಚು ಎಲ್ಲ ಚೆನ್ನಾಗೈತೆ, ಒಂದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಐತೆ. ಅದಕ್ಕಾಗಿ ಈ ಸೋಯಾಬೀನ್ ಒಂದು ನಿಮ್ಗೆ ಬರುವಂತ ತೊಗರಿ ಚೆನ್ನಾಗೈತೆ, ಸೋಯಾಬೀನ್ ಕಟ್ ಐತೆ, ಎಲ್ ಮೈನಸ್ ಪ್ಲಸ್ ಆದ್ರೆ ಒಂದ್ರದ ಒಂದ್ ಕವರ್ ಅಡ್ಜಸ್ಟ್ ಆಗುತ್ತೆ. ನೀವು ರೈತರು ಯಾವಾಗ್ಲೂ ಒಂದೇ ಬೆಳೆಗೆ ನೆಚ್ಚಿಕೊಳ್ಬಾರ್ದು, ಹೆಚ್ಚು ಕೊಡಬಾರ್ದು ಎಲ್ಲ ಬೆಳೆ. ಅಂದ್ರೆ ಬೇರೆ ಬೇರೆ ಬೆಳೆ ಮಿಶ್ರ ಬೆಳೆಯನ್ನು ಇದರಲ್ಲಿ ನಷ್ಟ ಆದ್ರೆ ಅದರಲ್ಲೆಲ್ಲ ಇದರಲ್ಲೇ. ಅಂದ್ರೆ ಯಾವಾಗ ಮಾರ್ಕೆಟ್ ಯಾವ್ದು ರೇಟ್ ಇರುತ್ತೆ ಅಂಬುದು ಗೊತ್ತಿರಲ್ಲ, ಗೊತ್ತಾಗೋದಿಲ್ಲ. ಯಾವಾಗ ಎಲ್ಲಾ ಬೆಳೆ ಬೆಳೆದ ಅಂದ್ರೆ ಒಂದ್ರದಾಗ ನಷ್ಟ ಆದ್ರೆ ಒಂದ್ರದ ಲೆವೆಲ್ ಆಗುತ್ತೆ ಸರ್. ಈಗ ಯಾವ ಬೆಳೆಯನ್ನ ಮಾಡ್ತಾ ಇದ್ರಿ? ಈಗ ಸದ್ಯ ಸರ್ ತೊಗರಿ ಐತೆ, ಕಳ್ಳಿ ಐತೆ, ಜೋಳ ಐತೆ, ಗೋಧಿ ಬಿತ್ತಿದೀವಿ, ಅವೆಲ್ಲ ಮನೆ ಜಮೀನು. ಇದರ ನಿರ್ವಹಣೆ ಕಷ್ಟ ಅಲ್ವಾ? ಈ ತೊಗರಿ ಅದೆಲ್ಲ ರೋಗ ಎಲ್ಲ ಬರೋದಿಲ್ಲ? ತೊಗರಿಗೆ ಇದು ಬರುತ್ತೆ ರೋಗ, ಅಂತ ಬರೀ ಅಷ್ಟೇನು ಎಫೆಕ್ಟ್ ಇಲ್ಲ ಈ ಸಲ. ಹೇಗಿದೆ ಅಂದ್ರೆ ನಾವು ಮೇಂಟೈನ್ ಮಾಡ್ತೀವಿ ಸರ್. ಈ ಸರಿ ಚೆನ್ನಾಗೈತೆ ತೊಗರಿ ಇಳುವರಿ. ಸ್ವಲ್ಪ ರೋಗ ಐತೆ, ಮಂಜು ಬರುತ್ತೆ ಹೂವಿನ ಟೈಮ್ನಲ್ಲಿ, ಮಂಜು ಆಳಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿಯವರೇ, ನೀವು ಯುವಕರು ಮುಖ್ಯವಾಗಿ ನೀವೊಂದು ಪಿ ಯು ಸಿ ಕಲ್ತಾದ ಮೇಲೆ ಕೃಷಿಯನ್ನೇ ನೆಚ್ಚಿಕೊಂಡವರು. ಯುವಕರು ಕೃಷಿ ಮಾಡಬೇಕು, ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ನಾವು ಮಾತನ್ನ ಹೇಳ್ತೇವೆ. ನೀವು ಸ್ವತಃ ಮಾಡ್ತಾ ಇದ್ರಿ, ನಿಮ್ಮ ಅನುಭವ ಏನು? ನೀವು ಹೆಚ್ಚಿನ ಓದ್ಲಿಕ್ಕೆ ಹೋಗ್ಲಿಲ್ಲ, ಪಿ ಯು ಸಿ ಆದ ಕೂಡಲೇ ಕೃಷಿಗೆ ಹೋದ್ರಿ ಅಲ್ವಾ? ಎಷ್ಟೆಕರೆ ಜಾಗ ಇದೆ ನಿಮ್ಮಲ್ಲಿ? ನಮ್ಗೆ ಸರ್ 25 ಎಕರೆ ಜಮೀನ್ ಐತೆ. ಆ ಜಮೀನಿನಲ್ಲಿ ಕೃಷಿಯನ್ನೇ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮಾಡ್ತಾ ಇದ್ರಿ ಕೃಷಿ? ನಾವು, ನಮ್ಮ ತಂದೆಯವರು ಮಾಡ್ತಾ ಇದ್ದೇವೆ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಯವರು? ನಮ್ಮ ತಂದೆಯವರಿಗೆ 2 ಜನ, ಇನ್ನೊಬ್ರು ಕಾಲೇಜ್ ಐತೆ. ಕಾಲೇಜ್ ಓದ್ತಾ ಇದ್ದಾರೆ. ಅಂದ್ರೆ ಆ ಕೃಷಿಯಲ್ಲಿ ನಿಮ್ಗೆ ಬಹಳಷ್ಟು ತೃಪ್ತಿ ಇದೆ ಮತ್ತೆ ಆದಾಯ ಸಿಗ್ತಾ ಇದೆ? ಆದಾಯ ಸಿಗ್ತಾ ಇದೆ. ಕೆಲವೊಮ್ಮೆ ಪ್ರಕೃತಿ ವಿಕೋಪ ಆದಾಗ ತೊಂದರೆ ಆಗ್ತದೆ. ಈ ಸರ್ಕಾರಿ ಸೌಲಭ್ಯವನ್ನೆಲ್ಲ ಪಡಿತೀರ? ಹಂಗ್ ತೋತೇವ್ ಸರ್. ಅಷ್ಟು ಬೇರೆ ಬೇರೆ ಸೌಲಭ್ಯಗಳು, ಬ್ಯಾಂಕ್ ಸೌಲಭ್ಯ ಇರ್ತದೆ, ಕೇಂದ್ರ ಸರ್ಕಾರದಿಂದ ಕೆಲವೊಂದು ಯೋಜನೆಗಳಿರ್ತವೆ. ಬ್ಯಾಂಕ್ ಸೌಲಭ್ಯ ತೊಂದಿದೆ ಸರ್, ಲೋನ್ ಇದೆ ಐತೆ. ಪ್ರಧಾನ ಮಂತ್ರಿಯವರು ಕೃಷಿಕರಿಗೆ ಕೊಡುವಂತ ಸೌಲಭ್ಯ ನಿಮ್ಗೆ ಸಿಕ್ಕಿದೆ? ನಮ್ಮ ತಂದೆಯವರ ಹೆಸರ ಮೇಲೆ ಐತೆ, ಪಿಎಂ ಕಿಸಾನ್ ಐತೆ. ಪಿಎಂ ಕಿಸಾನ್ ನಿಮ್ಗೆ ದುಡ್ಡು ಖಾತೆಗೆ ಬಂದಿದೆ? ಬಂದಿದೆ. ಮತ್ತೆ ರಾಜ್ಯ ಸರ್ಕಾರನು ಅದಕ್ಕೆ ಆಗ್ತದೆ ಅಲ್ವಾ? ಸರ್ ಚೆನ್ನಾಗಿದೆ ಅದು. ಅದು ಚೆನ್ನಾಗಿ. ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ ನಿಮ್ಗೆ? ಚೆನ್ನಾಗೈತೆ ಅದು, ಪಿಎಂ ಕಿಸಾನ್ ಮಾಡಿದ ರೈತರಿಗೆ ಒಳ್ಳೇದೈತೆ, ಹೆಲ್ಪ್ ಆಗುತ್ತೆ, ಅನುಕೂಲ. ಮತ್ತೆ ನಿಮ್ಮ ಕೃಷಿ ಭೂಮಿಗೆ ಏನಾದ್ರು ವಿಮಾ ಎಲ್ಲ ಮಾಡ್ಕೊಂಡಿದ್ರೆ ಏನಾದ್ರು? ಹಿಮಾ ಈ ವರ್ಷ ಮಾಡ್ಕೊಂಡಿದ್ದೆ ಸರ್, ಹಿಮಾ ಬಂದೈತೆ, ಹಿಮಾ ಕಟ್ಟಿದೇವೆ ನಾವು, ಅದು ತೊಗರಿ ಕಟ್ಟಿದ್ದೇವೆ, ಬಂದೈತೆ ಹಿಮಾ. ಒಳ್ಳೇದು, ಅದು ರೈತರಿಗೆ ಒಂದು ಹೆಲ್ಪ್ ಆಯ್ತು, ಹೆಲ್ಪ್ ಆಯ್ತು. ಆದ್ಮೇಲೆ ಇದು ಬಂದೈತಲ್ಲ ನಮ್ ಸಹಾಯಧನ, ಇದು ಬೆಳೆ ಹಾನಿಯಾಗಿತ್ತು, ಇದು ಕೊಟ್ಟಿದಾರಲ್ಲ ಪರಿಹಾರ ಕೊಟ್ಟಿದ್ದಾರೆ. ಪ್ರಕೃತಿ ವಿಕೋಪ ಅದು ಬಿ ಗೋರ್ಮೆಂಟ್ ಇಂದ ನಮ್ಗೆ ಸಿಕ್ಕೈತೆ. ಸಿಕ್ಕದಲ್ಲ. ಅಂದ್ರೆ ನಿಮ್ಗೆ ನೀವು ಹೇಳೋ ಪ್ರಕಾರ ಪ್ರಧಾನ ಮಂತ್ರಿಯವರ ಪಿಎಂ ಕೆ ಯೋಜನೆ ಅಂತ ಏನಿದೆ, ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ, ಅದರಲ್ಲಿ ತುಂಬಾ ಲಾಭ ಇದೆ ಅಂತ ಲೆಕ್ಕ ಅಲ್ವಾ? ಒಂದು ರೈತರಿಗೆ ಹೆಲ್ಪ್ ಆಗುತ್ತೆ. ಹೌದು, ಈಗ 1,000 ರೂಪಾಯಿ ಮಾಡಿದ್ದಾರೆ, ಒಂದು ಲಾಭ ಆಯ್ತು ರಾಜ್ಯ ಸರ್ಕಾರ. ಒಂದು ರೈತನಿಗೆ ಒಂದು ಒಂದು ಚೈತನ್ಯ ಕೊಟ್ಟಂಗೆ, ಚೈತನ್ಯ ಸರ್ ಹೆಲ್ಪ್ ಮಾಡದಂಗೆ. ಇಷ್ಟೆಲ್ಲ ಬೇರೆ ಕೃಷಿಯಲ್ಲಿ ಏನು ತರಕಾರಿ ಏನಾದ್ರು ಮಾಡ್ತೀರಾ? ತರಕಾರಿ ಸರ್ ಅಷ್ಟು ಬದನೆ ಇದನ್ನೇ ಮಾಡ್ತೀವಿ. ನಿಮ್ಮ ಖರ್ಚಿಗೆ ಮಾಡ್ತೀರಾ, ಮಾರಾಟಕ್ಕೆ? ಇಲ್ಲ, ಮಾರಾಟಕ್ಕೆ ಮಾಡ್ತೀವಿ. ಎಷ್ಟು ಪ್ರದೇಶದಲ್ಲಿ ಬದನೆ? ಒಂದು 1/2 ಎಕರೆ ಹಿಂಗ. ಬದನೆಗೆ ಕಿಲೋಗೆ ಹೇಗೆ ಮಾರಾಟ ಮಾಡ್ತೀರಿ? ಅದು ಕಿಲೋ ಸರ್ ಹಂಗ ಮಾರ್ಕೆಟ್ ಗೊತ್ತಾಗಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಹೆಚ್ಚು ಕಡಿಮೆ ಆಗುತ್ತೆ, ಒಮ್ಮೆ 1,500 ರೂಪಾಯಿ ಹೋಗುತ್ತೆ, ಒಮ್ಮೆ 70 ರೂಪಾಯಿ 60 ರೂಪಾಯಿ ಕೆಜಿ ಹೋಗುತ್ತೆ, ಒಮ್ಮೆ 20 ರೂಪಾಯಿ ಕಿಲೋ ಬಿ ಬರುತ್ತೆ. ಸೀಸನ್ ಇರುತ್ತೆ ಸರ್, ಅದು ಯಾವಾಗ ಸೀಸನ್ ಅಲ್ಲಿ ಸಿಗ್ತದೆ ಅವಾಗ ಇದು ತೆಗಿಬೇಕು. ನಿಮ್ಮ ರೈತರಿಗೆ ಒಂದು ಖರ್ಚಿಗೆ ಬೇಕಾದಾಗ ಈ ತರಕಾರಿ ಈ ತರ ನಮಗೆ ಒಳ್ಳೇದು. ಸ್ವಲ್ಪ ಖರ್ಚು ಅದನ್ನೆಲ್ಲದೆ ಬೇರೆ ಏನಾದ್ರು ಮಾಡ್ತೀರಾ? ಬದನೆ ಮಾಡ್ತೇವೆ ಸರ್, ಬೇರೆ ಏನಿಲ್ಲ. ಉಳ್ಳಾಗಡ್ಡಿ ಮಾಡಿದ್ದೇವೆ, ಅಷ್ಟು ಇದು ಆಗಿಲ್ಲ, ಲಾಸ್ ಆಯ್ತು. ಉಳ್ಳಾಗಡ್ಡಿ ಗಡ್ಡಿ ಆಗೋ ಮತ್ತೆ ಕೆಟ್ಟ ಹೋಯ್ತು ಸರ್. ಓಹೋ, ಉಳ್ಳಾಗಡ್ಡಿ ನಿಮ್ಗೆ ಕೈ ಕೊಡ್ತು? ಕೈ ಕೊಡ್ತು ಸರ್. ಬದನೆ ಸ್ವಲ್ಪ ಚೆನ್ನಾಗಿದೆ, ಬದನೆ ಫೈದಾ ಮಾಡ್ತು, ಉಳ್ಳಾಗಡ್ಡಿ ಕೈ ಕೊಡ್ತು ಸರ್. ನಿಮ್ಗೆ ಈ ಮಿಶ್ರ ಬೆಳೆಯಲ್ಲಿ ಹೆಚ್ಚು ಲಾಭದಾಯಕ ಸೋಯಾಬೀನ್ ಅಂದ್ರೆ? ಸೋಯಾಬೀನ್ ಐತೆ, ಚೆನ್ನಾಗೈತೆ ಸೋಯಾಬೀನ್ ಐತೆ, ತೊಗರಿ ಐತೆ. ಸೋಯಾಬೀನ್ ಹೆಂಗೈತಂದ್ರೆ ಎರಡು ಬೆಳೆ ಬಿಡಬಹುದು ಲಾಭದಾಯಕನೇ ನಮಗೆ. ತೊಗರಿ ಗಿಗರಿ ಹಂಗ ಆರು ತಿಂಗಳ ಬೆಳೆ ಅಷ್ಟು ಲಾಭದಾಯಕ ಇಲ್ಲ, ಒಂದೇ ಬೆಳೆ ಮಾಡ್ಕೋಬಹುದು ಅಷ್ಟೇ. ಇದಕ್ಕೇನು ಎರಡು ಬೆಳೆ ಮಾಡ್ಕೋಬಹುದು ನಾವು. ಎಕರೆಗೆ ಬಹಳ ಸಫಿಸಿಯಂಟ್ ನೋಡಿದ್ರೆ ಕಳ್ಳೆ ಗಿಳ್ಳೆ ಬಿತ್ತರ ಅದನ್ನು 5,000 ಅಂದ್ರೆ ಎಕರೆಗೆ 10,000 ರೂಪಾಯಿ ಕ್ವಿಂಟಲ್ ಬೀಳಬಹುದು ಇಳುವರಿ ರೇಟ್ ಎಕರೆಗೆ ಲಾಭದಾಯಕನೇ. ನಮ್ಗೆ ಎರಡು ಬೆಳೆ ಕಲ್ಸಿ ಕಂಪೇರ್ ಮಾಡಿದ್ರೆ 50,000 ರೂಪಾಯಿ ಸಿಗುತ್ತದೆ. ಹಂಗ ಮಾಡಿದ್ರೆ ಕರೆಕ್ಟ್ ಪ್ಲಾನಿಂಗ್ ಮಾಡಿದ್ರೆ ಆಗುತ್ತೆ. ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಇದೆ. ನಾವು ಲಾತೂರು ಅಥವಾ ನಿಮ್ಮ ಪಕ್ಕದ ನೆರೆ ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಎಲ್ಲ ಮಾರಾಟಕ್ಕೆ ಐತೆ ವ್ಯವಸ್ಥೆ ಐತೆ ನಮ್ದು ಎಲ್ಲ. ಅಂದ್ರೆ ರೈತರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೋಯಾಬೀನ್ ಮಾಡಿದ್ರೆ ಅಲ್ವಾ? ಏನ್ ತೊಂದರೆ ಇಲ್ಲ ಸರ್, ಎಲ್ಲಿ ಬೆಳೆದರೂ ತೊಂದರೆ ಇಲ್ಲ. ಈಗ ಯಾರಾದ್ರೂ ರೈತರು ನಿಮ್ಮಲ್ಲಿಗೆ ಬಂದ್ರೆ ನೀವೆಲ್ಲ ಇದ್ರ ಬಗ್ಗೆ ಈ ಸೋಯಾಬೀನ್ ಬೆಳೆಯುವ ವಿಧಾನದ ಬಗ್ಗೆ ಅದರ ಅನುಭವವನ್ನೆಲ್ಲ ಹಂಚಿಕೊಳ್ತೀರಿ? ಹಂಚಿಕೊಡ್ತಾ. ನಿಮ್ಗೆ ಈ ರೀತಿ ಬೆಳೆ ಮಾಡಿದ್ರೆ ಒಬ್ಬ ಯುವಕರು ಜೊತೆಗೆ ಮಿಶ್ರ ಬೆಳೆಯನ್ನ ಮಾಡಿ ತುಂಬಾ ಲಾಭದಾಯಕವಾಗಿ ಸೋಯಾಬೀನ್ ಅನ್ನ ಮಾಡ್ತಾ ಇದ್ದೀರಿ, ಈಗ ಏನಾದ್ರು ಪ್ರಶಸ್ತಿಗಳು ಗೌರವಗಳು ಬಂದಿವೆ ಸರ್? ರತ್ನ ಪ್ರಶಸ್ತಿ ಸಿಕ್ತೈತೆ. ಓ, ಕೃಷಿ ರತ್ನ ಪ್ರಶಸ್ತಿ ಎಲ್ಲಿಂದ? ಎಲ್ಲಿ? ಕೃಷಿ ವಿಜ್ಞಾನ ಕೇಂದ್ರ. ಯಾವಾಗ ಬಂತು ಇದು ಸರ್? ಇದೇ 75ನೇ ರೈತ ದಿನಾಚರಣೆ ದಿನ ಬಂದಿದೆ. 75ನೇ ಅಮೃತ ಸ್ವಾತಂತ್ರ್ಯೋತ್ಸವದಿಂದ ಅಲ್ಲಿ ಆ ಸಂದರ್ಭದಲ್ಲಿ ರೈತ ದಿನಾಚರಣೆದಿಂದ ಕೊಟ್ಟಿದ್ದಾರೆ ಕೃಷಿ ರತ್ನ ಪ್ರಶಸ್ತಿ. ಕೃಷಿ ರತ್ನ ಪ್ರಶಸ್ತಿ, ಹೌದು ಹೌದು, ತುಂಬಾ ಒಳ್ಳೇದು. ಅಂದ್ರೆ ನಿಮ್ಗೆ ಪ್ರಶಸ್ತಿ ಕೂಡ ಬಂದಿದೆ. ಈಗ ಮುಂದೆ ಏನು ಹೊಸ ಬೆಳೆಗಳನ್ನ ಏನಾದ್ರು ಮಾಡ್ಬೇಕಂತ ಇದ್ರೆ, 7 ಎಕರೆಯಲ್ಲಿ ಇದೆ, ಇನ್ನು ಮುಂದೆ ಸೋಯಾಬೀನ್ ನಾನು ಬಹಳ ವಿಸ್ತಾರವಾಗಿ ಮಾಡ್ಬೇಕಂತ ಏನು ಆಲೋಚನೆ ಮಾಡಿಕೊಂಡಿದ್ದೀರಾ? ಇನ್ನೊಂದ್ ಸ್ವಲ್ಪ ಮಾಡ್ಬೇಕಲ್ತೀನಿ. ಒಂದು ಇನ್ನೊಂದ್ 2 ಎಕರೆ ಇದು ಐತಿ ಸರ್, ಪ್ಲಾನಿಂಗ್ ಐತೆ. ಒಂದು 9 ಎಕರೆಯಲ್ಲಿ ಮಾಡ್ಬೇಕು. 9 ಎಕರೆಯಲ್ಲಿ ಮಾಡ್ಬೇಕು. 25 ಎಕರೆಯಲ್ಲಿ ಮತ್ತೆ ಬಾಕಿ ಇದ್ದದನ್ನ ಬೇರೆ ಬೇರೆ ಕೃಷಿ ಮಾಡಿದ್ರು, ಈ 9 ಎಕರೆಯಲ್ಲಿ ಇದೇ ಮಾಡ್ಬೇಕು. ಇದೇ ಮಾಡ್ಬೇಕಂದ್ರೆ ನಾವು ನಿರ್ಧಾರ ಮಾಡಿದ್ದೇವೆ ಸರ್. ತುಂಬಾ ಒಳ್ಳೇದು. ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿ ಅವರೇ, ಕಾರ್ಯಕ್ರಮ ಮುಗಿಸುವ ಮುನ್ನ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೇಳಿ. 7411552424. ನಾನೊಮ್ಮೆ ಹೇಳ್ತೇನೆ, 7411552424 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವು ನಿಮ್ಮ ಅನುಭವವನ್ನೆಲ್ಲ ರೈತರೊಂದಿಗೆ ಹಂಚಿಕೊಳ್ತೀರಿ ಅಲ್ವಾ? ಸರ್, ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿಯವರೇ, ಒಂದು ಸೋಯಾಬೀನ್ ಬೆಳೆಯನ್ನ ಹೇಗೆ ಬೆಳೆಯುದು, ಅದಕ್ಕೆ ನಿರ್ವಹಣಾ ಕ್ರಮ ಹೇಗೆ, ಮಾರುಕಟ್ಟೆ ವ್ಯವಸ್ಥೆ ಹೇಗೆ, ಮತ್ತೆ ಅದು ಹೆಚ್ಚು ಲಾಭದಾಯಕ ಹೌದು ಅನ್ನೋದನ್ನ ಬಹಳ ನಿಮ್ಮ ಸ್ವಾನುಭವವನ್ನ ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಮಣ್ಣಿನ ಮಗ ಇದುವರೆಗೆ ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ್ ಗ್ರಾಮದ ಪ್ರಗತಿಪರ ರೈತರಾದ ಗಣೇಶ್ ವಿದ್ಯಾಸಾಗರ್ ಮುನ್ನೋಳ್ಳಿ ಅವರೊಂದಿಗೆ ಸೋಯಾಬೀನ್ ಕೃಷಿಯಲ್ಲಿನ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಕೇಳಿ ಶಾರದಾ ಬಿ ಜತ್ತೂರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಬಸವಣ್ಣರ ಪುನೆಲಿಂದ ಬಸವಾಲ ಮಾಡ್ಯಾರೆ, ಬಸವಣ್ಣರ ಪುನೆಲಿಂದ ಬಸವಾಲ ಮಾಡ್ಯಾರೆ, ಬಸವಾಲದ ಕಂಟೆ ಕಡುಸ್ಯಾರೆ ಮಗೆ ಮುರುಸ್ಯಾರೆ, ಬಸವಾಲದ ಕಂಟೆ ಕಡುಸ್ಯಾರೆ ಮಗೆ ಮುರುಸ್ಯಾರೆ, ಬಸವಾಲದ ಕಂಟೆ ಕಡುಸ್ಯಾರೆ ಮಗೆ ಮುರುಸ್ಯಾರೆ, ಬಸವಾಲದ ಕಂಟೆ ಕಡುಸ್ಯಾರೆ ಮಗ ಮುರುಸ್ಯಾರೆ, ವಾಡರೆ ಹುಡದಾರಿ ತೆಗರೆ ಹರವ್ಯಾರೆ, ವಾಡರೆ ಹುಡದಾರಿ ತೆಗರೆ ಹರವ್ಯಾರೆ, ಬಂಡೆ ಬಂಡಲೆ ಗೊಬ್ಬರ ಹಾಕ್ಯಾರೆ ತಳಗರ್ವ್ಯಾರೆ, ಬಂಡೆ ಬಂಡಲೆ ಗೊಬ್ಬರ ಹಾಕ್ಯಾರೆ ತಳಗರ್ವ್ಯಾರೆ, ಬಂಡೆ ಬಂಡಲೆ ಗೊಬ್ಬರ ಹಾಕ್ಯಾರೆ ಬಣೆ ಬಣೆ ಗೊಬ್ಬರ ಕ್ಯಾರೆ ತಳಗರವ್ಯಾರೆ, ತಳಗರವಿದ ಮೇಲೆ ಜಳ್ಳತೆ ಮಳೆ ಬಂದು, ತಳಗರವಿದ ಮೇಲೆ ಜಳ್ಳತೆ ಮಳೆ ಬಂದು, ಒಳ್ಳೆಯವರ ಭೂಮಿ ಹಸಿಯಾಗಿ ಮನ ಖುಷಿಯಾಗಿ, ಒಳ್ಳೆಯವರ ಭೂಮಿ ಹಸಿಯಾಗಿ ಮನ ಖುಷಿಯಾಗಿ, ಒಳ್ಳೆಯವರ ಭೂಮಿ ಹಸಿಯಾಗಿ ಮನ ಖುಷಿಯಾಗಿ, ಒಳ್ಳೆಯವರ ಭೂಮಿ ಹಸಿಯಾಗಿ ಮನ ಖುಷಿಯಾಗಿ, ಕೋರೆಗೆ ತುಂಬುಸಾರೆ ಕುಂದನ ಬಿಗುಸ್ಯಾರೆ, ಕೋರೆಗೆ ತುಂಬುಸಾರೆ ಕುಂದನ ಬಿಗುಸ್ಯಾರೆ, ಮಾರು ಚಂಜಲಿ ವೈದಾರೆ ಮನೆಯಾಗಿಟ್ಟಾರೆ, ಮಾರು ಚಂಜಲಿ ವೈದಾರೆ ಮನೆಯಾಗಿಟ್ಟಾರೆ, ಮಾರು ಚಂಜಲಿ ವೈದಾರೆ ಮನೆಯಾಗಿಟ್ಟಾರೆ, ಮಾರು ಚಂಜಲಿ ವೈದಾರೆ ಮನೆಯಾಗಿಟ್ಟಾರೆ, ಮೋಡ ಮಾರಿ ವೈದಾರೆ ಗಂಗೆ ಮಾರಿ ಗೆಟ್ಟಾರೆ, ಮೋಡ ಮಾರಿ ವೈದಾರೆ ಗಂಗೆ ಮಾರಿ ಗೆಟ್ಟಾರೆ, ಕಯ ಮುಚ್ಚೆ ಮುತ್ತ ಬೆತ್ತಾರೆ ಹೊಲ್ಗೆ ನಂದಾರೆ, ಕಯ ಮುಚ್ಚೆ ಮುತ್ತ ಬೆತ್ತಾರೆ ಹೊಲ್ಗೆ ನಂದಾರೆ, ಕಯ ಮುಚ್ಚೆ ಮುತ್ತ ಬೆತ್ತಾರೆ ಹೊಲ್ಗೆ ನಂದಾರೆ, ಕಯ ಮುಚ್ಚೆ ಮುತ್ತ ಬೆತ್ತಾರೆ ಹೊಲ್ಗೆ ನಂದಾರೆ, ಮುಂದೆ ಮುಂದೆ ಬೆತ್ತಾರೆ ಹಿಂದೆಯಿಂದ ನೋಡ್ಯಾರೆ, ಮುಂದೆ ಮುಂದೆ ಬೆತ್ತಾರೆ ಹಿಂದೆಯಿಂದ ನೋಡ್ಯಾರೆ, ವಳ್ಳವರ ಬ್ಯಾಳೆ ಮೇಲಾಗೆ ಮೇಲೆ ತೆನೆಯಾಗೆ, ವಳ್ಳವರ ಬ್ಯಾಳೆ ಮೇಲಾಗೆ ಮೇಲೆ ತೆನೆಯಾಗೆ, ವಳ್ಳವರ ಬ್ಯಾಳೆ ಮೇಲಾಗೆ ಮೇಲೆ ತೆನೆಯಾಗೆ, ವಳ್ಳವರ ಬ್ಯಾಳೆ ಮೇಲಾಗೆ ಮೇಲೆ ತೆನೆಯಾಗೆ, ಜಾಳರ ಕೊಯ್ದಾರೆ ಸೂಡರ ಕಟ್ಟರೆ, ಜಾಳರ ಕೊಯ್ದಾರೆ ಸೂಡರ ಕಟ್ಟರೆ, ಹಾಗಕ್ಕೆ ವಾರೆ ಕಟ್ಟಾರೆ ಬಣಮೆ ಬಟ್ಟಾರೆ, ಹಾಗಕ್ಕೆ ವಾರೆ ಕಟ್ಟಾರೆ ಬಣಮೆ ಬಟ್ಟಾರೆ, ಹಾಗಕ್ಕೆ ವಾರೆ ಕಟ್ಟಾರೆ ಬಣಮೆ ಬಟ್ಟಾರೆ, ಹಾಗಕ್ಕೆ ವಾರೆ ಕಟ್ಟಾರೆ ಬಣಮೆ ಬಟ್ಟಾರೆ, ಪುಂಡನ ಹೊಲದಾಗ ಗುಂಡನ ಕಳ ಮಾಡೆ, ಪುಂಡನ ಹೊಲದಾಗ ಗುಂಡನ ಕಳ ಮಾಡೆ, ಐದ ಮಂದಿ ಮೂತ್ತೈದರ ಕೂಡ್ಯಾರೆ ಗೂಡ ಮುರುದಾರೆ, ಐದ ಮಂದಿ ಮೂತ್ತೈದರ ಕೂಡ್ಯಾರೆ ಗೂಡ ಮುರುದಾರೆ, ಐದ ಮಂದಿ ಮೂತ್ತೈದರ ಕೂಡ್ಯಾರೆ ಗೂಡ ಮುರುದಾರೆ, ಐದ ಮಂದಿ ಮೂತ್ತೈದರ ಕೂಡ್ಯಾರೆ ಗೂಡ ಮುರುದಾರೆ, ಕೋಲಿಯ ಕೊಡುವಾಗ ಯಾನ್ನ ನೆನೆಬೇಕೆ, ಕೋಲಿಯ ಕೊಡುವಾಗ ಯಾನ್ನ ನೆನೆಬೇಕೆ, ಗವರಮ್ಮನ ತಮ್ಮ ಗಣಪಣ್ಣ ಮತ್ತ ಬಸವಣ್ಣ, ಗವರಮ್ಮನ ತಮ್ಮ ಗಣಪಣ್ಣ ಮತ್ತ ಬಸವಣ್ಣ, ಗವರಮ್ಮನ ಮಗ ಗಣಪಣ್ಣ ಮತ್ತ ಬಸವಣ್ಣ, ಗವರಮ್ಮನ ತಮ್ಮ ಗಣಪಣ್ಣ ಮತ್ತ ಬಸವಣ್ಣ, ಅಂತೆಯ ಹುಡಿಯ ಗಯಾಣ್ಣ ನೆನೆಬೇಕೆ, ಅಂತೆಯ ಹುಡಿಯ ಗಯಾಣ್ಣ ನೆನೆಬೇಕೆ, ಚಂಜೆಗೆ ಬರವ ಇಂದ್ರಾಗೆ ಸೂರ್ಯ ಚಂದ್ರಾಗೆ, ಚಂಜೆಗೆ ಬರವ ಇಂದ್ರಾಗೆ ಸೂರ್ಯ ಚಂದ್ರಾಗೆ, ಚಂಜೆಗೆ ಬರವ ಇಂದ್ರಾಗೆ ಸೂರ್ಯ ಚಂದ್ರಾಗೆ, ಚಂಜೆಗೆ ಬರವ ಇಂದ್ರಾಗೆ ಸೂರ್ಯ ಚಂದ್ರಾಗೆ, ಅಂತೆಯ ಹುಡದತ್ತ ಸೊಂಕೇಲಿ ಬರುತ್ತದೆ, ಅಂತೆಯ ಹುಡದತ್ತ ಸೊಂಕೇಲಿ ಬರುತ್ತದೆ, ಸೆರಗೇಲಿ ಸುಂಕ ಸೆಳದಾಳೆ ಮತ್ತ ಕೇಳ್ಯಾಳೆ, ಸೆರಗೇಲಿ ಸುಂಕ ಸೆಳದಾಳೆ ಮತ್ತ ಕೇಳ್ಯಾಳೆ, ಸೆರಗೇಲಿ ಸುಂಕ ಸೆಳದಾಳೆ ಮತ್ತ ಕೇಳ್ಯಾಳೆ, ಸೆರಗೇಲಿ ಸುಂಕ ಸೆಳದಾಳೆ ಮತ್ತ ಕೇಳ್ಯಾಳೆ, ಸೆರಗೇಲಿ ಸುಂಕ ಸೆಳೆಯುತ್ತ ಕೇಳ್ಯಾಳೆ, ಸೆರಗೇಲಿ ಸುಂಕ ಸೆಳೆಯುತ್ತ ಕೇಳ್ಯಾಳೆ, ಎಷ್ಟಾಯ್ತು ಅಣ್ಣ ನೆನ ರಾಸೆ ಮತ್ತ ಬಸವಣ್ಣ, ಎಷ್ಟಾಯ್ತು ಅಣ್ಣ ನಿಮ್ಮ ರಾಸೆ ಮತ್ತ ಬಸವಣ್ಣ, ಎಷ್ಟಾಯ್ತು ಅಣ್ಣ ನಿಮ್ಮ ರಾಸೆ ಮತ್ತ ಬಸವಣ್ಣ, ಎಷ್ಟಾಯ್ತು ಅಣ್ಣ ನಿಮ್ಮ ರಾಸೆ ಮತ್ತ ಬಸವಣ್ಣ, ಕಂಕೆಗೊಂದ ಏನೂರ ಸಂಖ್ಯೆಗೊಂದ ಮೂವಾರ, ಕಂಕೆಗೊಂದ ಏನೂರ ಸಂಖ್ಯೆಗೊಂದ ಮುನ್ನೂರ, ಲೆಕ್ಕಿಲ್ಲದ ತಂಗಿ ನನ್ನ ರಾಸೆ ಮತ್ತ ಗವರಮ್ಮ, ಲೆಕ್ಕಿಲ್ಲದ ತಂಗಿ ನನ್ನ ರಾಸೆ ಮತ್ತ ಗವರಮ್ಮ, ಲೆಕ್ಕಿಲ್ಲ ತಂಗಿ ನಮ್ಮ ರಾಸೆ ಮತ್ತ ಗವರಮ್ಮ, ಲೆಕ್ಕಿಲ್ಲ ತಂಗಿ ನಮ್ಮ ರಾಸೆ ಮತ್ತ ಗವರಮ್ಮ, ಲೆಕ್ಕಿಲ್ಲ ಎಲೆ ತಂಗಿ ನನ್ನ ರಾಸೆ ಗವರಮ್ಮ, ಲೆಕ್ಕಿಲ್ಲ ಎಲೆ ತಂಗಿ ನನ್ನ ರಾಸೆ ಗವರಮ್ಮ, ಅಡತೆಗೆ ಮಾರ ಅಡತಾಗೆ ಮತ್ತ ಗವರಮ್ಮ. ಬರಮ್ಮ ಅಡತಿಗೆ ಮಾಲಾಟಕಾಗೆ ಮತ್ತಾಗ ಬರಮ್ಮ ಅಡತಿಗೆ ಮಾಲಾಟಕಾಗೆ ಮತ್ತಾಗ ಬರಮ್ಮ ಅಡತಿಗೆ ಎಲೆ ಮಾಲಾಟಕಾಗೆ ಬಸವಣ್ಣ ಅಡತಿಗೆ ಎಲೆ ಮಾಲಾಟಕಾಗೆ ಬಸವಣ್ಣ ಮಡದಿಗೆ ಮೂತ ತಂದಾರೆ ಮತ್ತಾಗ ಬರಮ್ಮ ಮಡದಿಗೆ ಮೂತ ತಂದಾರೆ